ಈಗ ನೋಡೋಣ ಇದು ಫಸ್ಟ್ ಬೆಳೆ, ಈಗ ಇನ್ನೂ ಆದ ಎಷ್ಟು ಬರ್ತೀವಿ ಅಂತ ಗೊತ್ತಿಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಯಾವ, ನೋಡೋಣ ಮುಂದೆ ಏನಾಗ. ಪಂಪಾಪತಿ ಅವರೇ, ತಾವು ನೋಡ್ರಿ ಈಗ ಬಿ ಎ ಪದವಿಯನ್ನು ಭಾಳಷ್ಟು ವರ್ಷಗಳಿಂದ ಮುಗಿಸಿ ಒಕ್ಕಲುತನ ಮಾಡಕ್ಕೆ ಬಂದಿರಿ. ಅವಾಗೆಲ್ಲ ಬಿ ಎ ಪದವಿ ಮುಗಿಸಿದ್ರೆ ನಿಮಗೆ ಒಳ್ಳೆಯ ನೌಕರಿಗಳು ಸಿಗ್ತಿದ್ದು, ಯಾಕೆ ತಾವು ಆಸಕ್ತಿ ಇರಲಿಲ್ಲ ಆ ಕಡೆ? ಇಲ್ಲ ಹಂಗೇನಿಲ್ಲ, ನಮಗೆ ಕೃಷಿಗೆ ಭಾಳ ಇಂಟ್ರೆಸ್ಟ್ ಬಂತು, ಅದರಿಂದ ಅದ್ರ ಮೇಲೆ ನಾವು ಓದಲ್ಲ ಎಲ್ಲಿ. ಅದ್ರ ಸಲುವಾಗಿ ಮನೆಯಾಗ ನಮ್ಮಲ್ಲಿ ಮೂವರು, ಇವರೊಬ್ಬರು ಬೆಂಗಳೂರಲ್ಲಿ ಇದ್ದರು ಪ್ರೈವೇಟ್ ಕಂಪ್ನಿಗೆ, ಇನ್ನೊಬ್ಬರು ಅವರು ಒಕ್ಕಲುತನ ಮಾಡೋದಲ್ಲ. ಮನೆಯಾಗ 45 ಎಕರೆ ಭೂಮಿ ಇರೋದ್ರಿಂದ ಯಾರು ಮಾಡಲಾರಕ್ಕೆ ನಾವು ಇಲ್ಲಿ ಜವಾಬ್ದಾರಿ ತಗೊಂಡ್ವಿ. ಅಂದ್ರೆ ನಿಮ್ಮ ತಂದೆಯವ್ರದ್ದು ಭೂಮಿ ಒಂದು 50 ಎಕರೆ ಭೂಮಿ? 50 ಎಕರೆ ನಮ್ಮ ಹಿರಿಯರು ಮಾಡಿದ್ಕಲ್ಲ, ನಮ್ಮ ತಂದೆ ಹಿರಿಯರು ಮಾಡಿದ್ದು ಭೂಮಿ ಇದು, ಹಿರಿಯರು ಮಾಡಿದ್ದು ಭೂಮಿ. ಈಗ ಎಲ್ಲ ಒಂದು ಕೂಡು ಕುಟುಂಬ ನಿಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿ ಎಲ್ಲ ಅಣ್ಣ ತಮ್ಮ ಎಷ್ಟು ಜನ ಅದೀರಿ, ಹೇಗೆ ಮಾಡ್ಕೊಂಡು ಹೊಂಟಿರಿ? ನಾವು ಒಟ್ಟು ಟೋಟಲ್ 4 ಮಂದಿ, ನಾವು 8 ಮಂದಿ, 4 ಮಂದಿ ಹೆಣ್ಮಕ್ಳು, 4 ಮಂದಿ ಗಂಡು ಮಕ್ಕಳು. ನಾವು ಎಲ್ಲರೂ ಮದುವೆ ಆಯ್ತು, 7 ಮಂದಿ, ನಂದು 9 ಮದುವೆ ಆಗಿಲ್ಲ. ಈಗ 40-50 ಎಕರೆ ಭೂಮಿ, ಇದರಲ್ಲಿ ನೀರಾವರಿ ಎಷ್ಟೈತೆ ನಿಮ್ದು, ಒಣ ಬೇಸಾಯ ಎಷ್ಟು? ಈಗ ನೀರಾವರಿ ಇದ್ದಿದ್ದು ಈಗ 10 ಎಕರೆ ಐತಿ ನೀರಾವರಿ, ಹೊರ ಬೇಸಾಯ 40 ಎಕರೆ ಐತಿ. ಹೇಗೆ 40 ಎಕರೆ ಒಣ ಬೇಸಾಯ ಈ ಭಾಗದಲ್ಲಿ ಗುಡಿಹಾಳ ಭಾಗದಲ್ಲಿ ಭೂಮಿ, ಎಂತ ಭೂಮಿ ಇದೆ ಭೂಮಿ, ಚಲೋ ಭೂಮಿನ ಗುಡಿಹಾಳದ್ದು? ಇಲ್ಲ ಚಲೋ ಭೂಮಿ ಇದೆ, ಭೂಮಿ ಕಡೆ ಏನು ತಪ್ಪಿಲ್ಲ, ಸ್ವಲ್ಪ ಲೇಬರ್ದು ಸಮಸ್ಯೆ ಆಗ್ತೈತಿ, ಆದ್ರೆ ಕಷ್ಟ ಭಾಳ ಪಡಿಬೇಕು, ಹಂಗೆ ದುಡ್ಡಾರ್ದ ಯಾವುದು ಬರೋದಿಲ್ಲ. ಮತ್ತೆ ಹಂಗಾಗಿ ಮಾಡ್ಕೊಂತ ಹೊಂಟಿವಿ ಕ್ರಮೇಣ ವಿಕ್ರಮೇಣ. ಏನೇನು ಮಾಡ್ತಾರೆ ಈಗೆಲ್ಲ, ಇವು ದಾಳಿಂಬೆ ನಮ್ಮಲ್ಲೇ ಒಂದು ಒಬ್ಬಿಬ್ರು ಮಾಡಿ ಶಿವನಗೌಡರು ಮಾಡಿದ್ರೆ ಆಮೇಲೆ ನಾವೇನು ಅದರಿಂದ ಆಸಕ್ತಿ ಇಲ್ಲ, ಇವ್ರು ನಮ್ಮ ತಮ್ಮನವ್ರಿಗೆ ನಮ್ಮ ಡಾಕ್ಟರ್ ಆಯ್ತು ಇವ್ರ ಸ್ವಲ್ಪ ಆಸಕ್ತಿ ತೋರಿದ್ರು, ಇವರೇ ಮಾಡ್ಯಾರ. ನಾವು ಒಣ ಬೇಸಾಯ ಇದ್ದಾರೆ, ನಾವು ಒಣ ಬೇಸಾಯ ಇದ್ದಾರೆ ನಾವು. ಅಂದ್ರೆ ನಿಮ್ದು ಏನಿದ್ರು ಜವಾಬ್ದಾರಿ ಒಣ ಬೇಸಾಯ? ಬೇಸಾಯ ಇಲ್ಲ ನಮ್ಗೆ, ತೋಟದ ಮೇಲೆ ಇಂಟ್ರೆಸ್ಟೇ ಇದ್ದಿಲ್ಲ, ಅದಕ್ಕೆ ಇವ್ರು ಮಾಡ್ಯಾರ ಅಂದಮೇಲೆ ಇವರೇ ಎಲ್ಲ ಖರ್ಚು ಸಾತ್, ನಾವು ಅಷ್ಟೇ ಸಾತ್ ಕೊಡ್ತೀವಿ, ಅವರೇ ಎಲ್ಲ ಮಡ್ಕೊಂಡು ಖರ್ಚು ಖರ್ಚು ಎಲ್ಲ ಅವರೇ ಮಾಡ್ತಾರೆ. ಈಗ ನಿಮ್ಮ ಗುಡಿಯಾಳ ಭಾಗಕ್ಕೆ ಬಂದರೆ, ಗುಡಿಯಾಳ ಒಂದು ಗ್ರಾಮದಲ್ಲಿ ಒಬ್ಬೊಬ್ಬರಿಗೆ ಭೂಮಿ ಅಂದಾಜು ಜಾಸ್ತಿ ಅಂದರೆ ಭೂಮಿ ಎಷ್ಟಿದೆ ಒಂದು ಕುಟುಂಬಕ್ಕೆ, ಕಡಿಮೆ ಅಂದರೆ ಎಷ್ಟಿದೆ ಭೂಮಿ? ಕಡಿಮೆ ಅಂದರೆ ಈಗ ಒಬ್ಬೊಬ್ಬರಿಗೆ 1 ಎಕರೆ ಇದೆ, ಒಬ್ಬೊಬ್ಬರಿಗೆ ಭೂಮಿನಿಲ್ಲ, ಒಬ್ಬೊಬ್ಬರಿಗೆ ಇರಲಾರ್ದ್ರೆ ಅದೇ, ಒಬ್ಬೊಬ್ಬರಿಗೆ 10 ಎಕರೆ ಇದಾವೆ, 15 ಎಕರೆ ಇದಾವೆ, 4 ಎಕರೆ ಇದಾವೆ, 8 ಎಕರೆ ಇದಾವೆ, ಒಬ್ಬರು 50 ಎಕರೆ ಇದಾವೆ, 60 ಎಕರೆ ಇದಾವೆ, 70 ಎಕರೆ ಇದಾವೆ, ಜಾಯಿಂಟ್. ಈಗ ನಾವೆಲ್ಲ ನಮ್ಮ ನಮ್ಮ ಇದಕ್ಕೆ ಅವ್ರವ್ರ ಹೆಸರಲ್ಲಿ ಮನುಷ್ಯಗೆ ನಮ್ಮ 10 ಎಕರೆ ಭೂಮಿ ಇದೇವೆ ಈಗ, ಅಲ್ಲೇ ಎಲ್ಲರೂ ಇದೇವೆ. ಈಗೇನು ಸುಮ್ಮನೆ ಕೂಡಿ ಹಂಗೆ ಮಡ್ಕೊಂತ ಹೋಗೋದು ಯಾಕಪ್ಪ ಅಬ್ಬೆ, ಹಾಂ ಜಾಯಿಂಟ್ ಮಾಡಿ ಹೊಡ್ಕೊಂತ ಹೊಂಟಿವಿ. ನೋಡಿ ಈಗ ಇತ್ತೀಚೆಗೆ ಭಾಳಷ್ಟು ಕೂಡು ಕುಟುಂಬಗಳು ಭಾಳಷ್ಟು ವಿರಳ ಹಳ್ಳಿ ಒಳಗೆ, ಎಲ್ಲೋ ಇಲ್ಲಪ್ಪ ಎಲ್ಲ 4-5 ಮಂದಿ ಅಣ್ಣ ತಂಬಿದ್ರಪ್ಪ ಅಂತಂದ್ರೆ ಬೇಡಪ್ಪ ನಿಮ್ಮ ಪಡಿ ನೀವು ನಮ್ಮ ಪಡಿ ನಾವು ಹಾಕಿ ಅಂತೇಳಿ ಹೋಗ್ತಾರೆ. ಆದರೆ ನೀವು 4 ಜನ ಅಣ್ಣ ತಮ್ಮರು 50 ಎಕರೆ ಭೂಮಿ, 10 ಎಕರೆ ನೀರಾವರಿ ಭೂಮಿ ಇಟ್ಕೊಂಡು ಎಲ್ಲರೂ ಒಳ್ಳೆ ರೀತಿಯಿಂದ ಜಾಯಿಂಟಾಗಿ ಹೊಂಟಿರಿ, ಇದ್ರ ಗುಟ್ಟೇನು? ಏನಿಲ್ಲ ಸುಮ್ಮನೆ ಬೇರೆ ಅದರಿಂದ ಅರ್ಥ ಏನಿಲ್ಲ, ಇವ್ರು ಹೊರಗಡೆ ಇರ್ತಾರೆ, ನಾವೊಂದು ಇಬ್ಬರು ಇಲ್ಲಿರ್ತೀವಿ, ಈಗ ಬೇರೆ ಆಗದ್ರಿಂದ ಅರ್ಥ ಏನಿಲ್ಲ, ಕೂಡಿಯೋದು ದೊಡ್ಡದು ಅದು ಏನೇ ಇರಲಿ ಒಟ್ಟು. ಈಗ ಒಣಬೇಸದಲ್ಲಿ ಏನೇನು ಬೆಳೆಗಳನ್ನು ಬೆಳಿತಿರ್ತಾವ? ಕಡ್ಲಿ, ತೊಗರಿ, ಸೂರ್ಯಪಾನ, ಆಮೇಲೆ ಗೋಧಿ, ಜೋಳ ಇಂಥವೆಲ್ಲ ಬೆಳಿತೀವಿ. ಅದು ರೈತರಿಗೆ ಅದು ಚಲೋ, ಯಾಕಂದ್ರೆ ನೆಮ್ಮದಿ ಇರ್ತೀವಿ. ಇದಕ್ಕೆ ಅಂದ್ರೆ ಭಾಳ ರಿಸ್ಕ್ ಇದಾವೆ, ದಾಳಿಂಬ್ರಿ ಬಪ್ಪೆ ಮಾಡ್ಬೇಕಾದ್ರೆ ಅದು ಅಂದ್ರೆ ರಿಸ್ಕ್ ಇದ್ದಿಲ್ಲ, ಇದು ರಿಸ್ಕ್ ಭಾಳ. ಸ್ವಲ್ಪ ಈ ತೊಗರಿ ಕಡ್ಲಿಗೆ ಅಂದ್ರೆ ಇವತ್ತು ಒಡಲಿಲ್ಲ ಎಣ್ಣೆ ಅಂದ್ರೆ ನಾಳೆ ಹೊಡೆದ್ರೂ ಇರಲಿಲ್ಲಪ್ಪ, ನಾಳೆ ಹೊಡೆಯಮಂತ ಇದಕ್ಕಿಲ್ಲ. ಇವತ್ತು ಹೊಡೆಯಬೇಕಂದ್ರೆ ಹೊಡೆಯಬೇಕು ಇದಕ್ಕೆ ದಾಳಿಂಬ್ರಿ, ಹಾಂ ಕಂಪಲ್ಸರಿ ಮಾಡಿ. ಇವತ್ತು ಮಳೆ ಬಂತಂದ್ರೆ ನಾಳೆ ಮತ್ತೆ ಹೊಡಿಬೇಕು ಅದಕ್ಕೆ ದಾಳಿಂಬ್ರಿ. ಆದರೆ ಇದು ಕಷ್ಟ ಕೆಲಸ ಐತಿ, ಇದು ಅಷ್ಟೇನು ಸುಲಭದ ಮಾತಲ್ಲ, ಇದು ಸುಲಭ ಇಲ್ಲ, ರೊಕ್ಕ ಹಾಕ್ಬೇಕು, ರೊಕ್ಕ ತೆಗಿಬೇಕು. ಪಂಪಾಪತಿ ಅವರೇ, ಈಗ ತಾವು ಹೇಳಿದ್ರಿ ಒಣಬೇಸದಲ್ಲಿ ಕಡಲೆ ಬೆಳಿತೀವಿ, ಜೋಳ ಬೆಳಿತೀವಿ, ತೊಗರಿ ಬೆಳಿತೀವಿ, ಗೋಧಿ ಬೆಳಿತೀವಿ ಅಂತಕ್ಕಂಥ ವಿಚಾರ. ಈ ಗುಡಿಯಾಳ ಭಾಗದಲ್ಲಿ ಹತ್ತಿ ಭಾಳ ಕಡಿಮೆ ಅಲ್ಲ, ಹತ್ತಿ ಯಾಕೆ ರೈತರು ಆಸಕ್ತಿ? ಈ ಸಲ ಮಾಡ್ಯಾರ ಸರ್, ಈ ಸಲ ಹತ್ತಿ ಮಾಡ್ಯಾರ, ಈಗ ಹೆಚ್ಚು ಕಮ್ಮಿ ಅಂದ್ರೆ ಒಂದು 20-30% ಮಾಡ್ಯಾರ ಈ ಸಲ ರೈತರು, ಎಲ್ಲರೂ ಮಾಡ್ಯಾರ ಈ ಸಲ ರೈತರು ಮಾಡ್ಯಾರ. ಸೂರ್ಯಪ್ಪನ ಮಾಡ್ಯಾರ, ತೊಗರಿ ಮಾಡ್ಯಾರ, ಹತ್ತಿ ಮಾಡ್ಯಾರ, ದಾಳಿಂಬೆ ಈಗ ನಮ್ಮಲ್ಲೇ ಶಿವನಗೌಡದ ಒಬ್ಬರು ಇತ್ತು, ಈಗ ಇಲ್ಲೇ ಒಂದು 8 ತೊಲಾಗ್ಯವ ನಮ್ಮಲ್ಲೇ, ನಮ್ಮಲ್ಲೇ 8 ತೊಲಾಗ್ಯವ ಈಗ ದಾಳಿಂಬೆ. ಈಗ ಒಣಬೇಸಾಯ ತಮ್ಮದು 40 ಎಕರೆ ಭೂಮಿ, ಹೇಗೆ ಮಾಡ್ತೀರಿ, ಎತ್ತುಗಳು ಕಟ್ಕೊಂತೀರಿ, ಆ ಟ್ಯಾಕ್ಟರ್ ಅದಾವೆ ಹೇಗೆ? ಎತ್ತು ಮೊದಲು ಇದ್ದು ಸರ, ಈಗ ಲೇಬರ್ ಸಮಸ್ಯೆ ಎಲ್ಲ ಟ್ಯಾಕ್ಟ್ರ್ ಐತೆ, ಟ್ಯಾಕ್ಟ್ರಲ್ಲೇ ಹೊಡಿತೀವಿ, ಆಮೇಲೆ ಉಳಿದು ಎಡಿ ಪಟ್ಟಿ ಅಂತ ಬಾಡಿಗೆ, ಕಸ ಕಡ್ಡಿ ಅಂತ ಲೇಬರ್ ಹಚ್ಚಿ ಮಾಡಿಸ್ತೀವಿ. ಎಲ್ಲ ಲೇಬರ್ ಸರ್, ಏನು ಯಾರು ಈಗ ಕೈಮಿಟ್ಟು ಮಾಡೋರೇ ಇಲ್ಲ, ಮನೆಯಾಗ ಮಾಡ್ರೆ. ಯಾಕಂದ್ರೆ ನೀವು ಉಸ್ತುವಾರಿ ಮಾಡ್ಕೊಂಡು ಹೋಗೋರು, ನಿಮ್ಮ ಮೇಲೆ ನೋಡ್ಕೊಂಡು. ಹೌದು, ಟೈಮ್ ಬಂದಾಗೂ ಮಾಡ್ತೀವಿ, ಹಂಗೇನಿಲ್ಲ, ಟೈಮ್ ಬಂದು ಅನಿವಾರ್ಯ ಇದ್ದಾಗ ಮಾಡ್ತೀವಿ. ಲೇಬರ್ ಬೇಕು ಇಲ್ಲಪ್ಪ ಅಂದಾಗ ಅನಿವಾರ್ಯವಾಗಿ ಮಾಡ್ತೀವಿ, ಸಿಕ್ಕಾಗ ಮಾತ್ರ ಇದು ಮಾಡಲ್ಲ. ಏನೋ 1-2 ಎಕರೆ 4 ಎಕರೆ ಇದ್ರೆ ಮನೆಯವ್ರು ಮಾಡ್ಕೋಬೋದು, ಈಗ 40-50 ಎಕರೆ ಮನೆಯವ್ರು ಹೆಂಗೆ ಮಾಡ್ತೀರಿ? ಮಾಡೋಕ್ಕಾಗಲ್ಲ ಸರ್, ಈಗ ನೋಡಿ ಎರಿ ಬಿತ್ತಿಲ್ಲ ಸರ್ ನಾವೆಲ್ಲ, ಹಂಗೆ ಬಿದ್ದವು. ಆದರೂ ಕಷ್ಟ ಇತ್ತು ರೈತರು ಭಾಳ ಸರ್, ಅಷ್ಟು ಸಲಿಸುವಾದ್ದಲ್ಲ ಅಲ್ಲ. ಯಾಕ್ರಿ ಭಾಳಷ್ಟು ಮಂದಿ ಇಲ್ರಿ, ಒಣಬೇಸಾಯ ಭಾಳ ಚಲೋ, ಆರಾಮ್ ಮಳೆ ಆತಂದ್ರೆ ಸಾಕ್ರಿ, ಭೂಮಿ ರೆಡಿ ಮಾಡಿಬಿಡ್ತೀವಿ, ಮಳೆ ಆತಂದ್ರೆ ಇಡೀಲ್ಲ. ಈಗ ಸಮಸ್ಯೆ ಹೆಂಗೆ ಬಿಟ್ಟು ಸರ, ಲೇಬರ್ ಸ್ಟಿಪ್ಲ ಈಗ ಮನೆಯಾಗ ಮಾಡಲಿಲ್ಲ ಅಂದ್ರೆ ಭಾಳ ಸಮಸ್ಯೆ ಇದೆ ಇವೆಲ್ಲ. ಅಲ್ಲ ಒಣಬೇಸದಾಗ ಲೇಬರ್ ತಿಪ್ಲ ಅನ್ನೋಕೆ ಏನಿಲ್ಲ, ನೀವು ಎಲ್ಲ ಟ್ಯಾಕ್ಟರಿಂದ ಬಿತ್ತರಿ, ಟ್ಯಾಕ್ಟರಿಂದ ಎತ್ತುಗಳಿಂದ ಕುಂಟಿ ಹೊಡಿತೀರಿ, ಟ್ಯಾಕ್ಟರಿಂದ ಸಿಂಪರಣೆ ಮಾಡ್ತೀರಿ, ಮಷಿನಿಂದ ಕಟ್ಟಿಂಗ್ ಮಾಡಿಸ್ತೀರಿ, ಏನು ಲೇಬರ್ ಪ್ರಾಬ್ಲಮ್ ಬರ್ತದೆ ಒಣಬೇಸದಾಗ? ಕೆಲವೊಂದು ಕಸ ಕಡ್ಡಿ ಬಿದ್ದಾಗ ಬೇಕಾದವ್ರು ಲೇಬರ್ ಇಲ್ಲದ ಲೇಬರ್ ಬೇಕಾಗಬೇಕು ಸರ್. ಮಿಷನ್ ಕಟ್ಟಿಗೆದು ಸ್ವಲ್ಪ ಮಟ್ಟಿಗೆ ಬೇಕೇ ಬೇಕು, ಸಿಗಾಕಿಲ್ಲ ಮತ್ತೆ ಪರಸ್ಥಳದಿಂದ ತರಿಸ್ಬೇಕು ನಾವು, ಮತ್ತೆ ಅಲ್ಲಿಂದ ಅವ್ಕೆ ಬಾಡಿಗೆ ಪಾಡಿಗೆ ಬಿಡೋದು ಮತ್ತೆ ಅವ್ರಿಗೆ ಇದು ಮಾಡಿ ತರಿಸ್ಕೊಂಡು ಮಾಡಿಸಿ ಕಳಿಸ್ಬೇಕ್ರಿ. ಅಂದ್ರೆ ನೀವೇ ಗಾಡಿ ತೊಗೊಂಡು ಕರ್ಕೊಂಬಂದು ಇಳಿಸ್ಬರ್ಬೇಕು? ಇಲ್ಲ ಸರ್, ದೂರ ಇದ್ರೆ ಅವರು ತರ್ತಾರೆ, ಅವು ಟಾಟಾ ಎಸ್ ಇರ್ತಾರೆ ಸರ್, ಅದಕ್ಕೆ ಬಾಡಿಗೆ ಇರ್ತೈತೆ, ಮುಂಜಾನೆ 8 ಬರ್ತಾರೆ, 2 ಗಂಟೆಗೆ ಹೋಗಿಬಿಡ್ತಾರೆ. ಅಂದ್ರೆ ಈಗ ನಿಮ್ಮೂರಲ್ಲಿ ಕೂಲಿ ಆಳುಗಳು ಸಿಗಲ್ಲ? ಸಿಗ್ತಾವ ಸರ್ ಎಲ್ಲಾರು, ಈಗ ಮೊದಲು ವರವಲ್ಲ ಮಾಡ್ತಿದ್ರು, ಸಿಕ್ಕಿದವ್ರಿಗೆ ಎಲ್ಲರೂ ದಾಳಿಂಬೆ ಬಪ್ಪೆ ಮಾಡಿದ್ರಿಂದ ಲೇಬರ್ ಸಿಗೋದ ಕಷ್ಟ ಐತಿ. ಈಗ ನಾವು ಕಂಟಿನ್ಯೂ ಸ್ವಲ್ಪ ಇಟ್ಟು ಅಂತ ಇಲ್ಲಿ 12 ಮಂದಿ ಇರ್ತಾರೆ, ಕೆಲವೊಂದು ಮತ್ತೆ ಕಂಬಿದ್ದಾಗ ಬೇವ್ರಲಿಂದ ತರಿಸ್ತೀವಿ ಸರ್. ಕಂಟಿನ್ಯೂಸ್ ನಿಮ್ಮಲ್ಲಿ ಒಂದು 10 ಜನ ಲೇಬರ್ ಇರ್ತಾರ? ಇರ್ತಾರೆ, 10-15 ಜನ ಇದ್ದೇ ಇರ್ತಾರೆ, ಫಿಕ್ಸ್ ಇದ್ದೇ ಇರ್ತಾರೆ ಅಂದ್ರೆ ನಿಮ್ಮ ಕೃಷಿಗೆ ಯಾವುದು ಪ್ರಾಣಿ ಸಾಕಾಣಿಕೆ ಏನಿಲ್ಲ, ಎಲ್ಲ ಯಂತ್ರಗಳನ್ನ ಆಧಾರವಾಗಿಟ್ಟುಕೊಂಡು ಕೃಷಿ ಮಾಡ್ತೈತೆ? ಪ್ರಾಣಿ ಸಂಗ್ರಹ ಎಲ್ಲ ಪ್ರಾಣಿ ಅದಾವ ಸರ್, ಆಕಳ ಅದಾವ, ಎಮ್ಮೆ ಅದಾವ, ಎಲ್ಲ ಅದಾವ ಸರ್. ಆಕಳ ಅದಾವ, ಏನು ಜವಾರಿ ಆಕಳ ಸಾಕಿರೋ ಸರ್? ಮೊದಲು ಇದ್ದು ಸರ್, ಹೈನುಗಾರಿಕೆ ಮಾಡಿದ್ವಿ ಮೊದಲು, ಈಗ ಮಾಡ್ಲಾರಕ್ಕೆ ಈಗ ಒಂದು 4 ಸರ್, ಒಂದು ಆಕಳ ಐತೆ, ಒಂದು 2 ಕರ್ದ, ಒಂದು ಎಮ್ಮೆ ಐತೆ ಸರ್. ಹೇಗೆ ಆಕಳದ್ದೆಲ್ಲ ಈಗ ಭಾಳಷ್ಟು ಹೇಳ್ತಾರೆ ಆಕಳ ಭೂಮಿ ಒಳ್ಳೇದು ಅಂತ ಹೇಳಿ. ಒಳ್ಳೇದು ಸರ್, ಅದು ಇನ್ನೊಂದು ಏನಂದ್ರೆ ಅದು ಒಂದು ಪ್ಲಸ್ ಪಾಯಿಂಟ್ ಸರ್. ಈಗ ಹೈನುಗಾರಿಕೆ ಅಂತ ಎಂತ ಮಾಡಬಾರ್ದು, ಯಾಕಂದ್ರೆ ಎಂಡಿ ಮೇನ್ ರೀ ಗೊಬ್ಬರ ಆತಂದ್ರೆ ಈಗ 4 8 ಐತಿ ಅಂದ್ರೆ 8 ಒಳಬಿಟ್ಟು 4 ಬೆಳಿತೀವಿ ಸರ್ ಗೊಬ್ಬರ ಇದ್ರೆ. ಈಗ ಹೈನುಗಾರಿಕೆ ಬೇಕಂತ ವಿಚಾರ ಮಾಡಬಾರ್ದು, ಗೊಬ್ಬರ ಆದರೆ ಅಲ್ಲಿ 20 ಚೀಲ ಬೆಳೆದ್ರೆ 40 ಚೀಲ ಬೆಳಿತೈತಿ ಅಲ್ಲಿ, ಅದು ದನ ಇರ್ಬೇಕು ರೀ. ಆಮೇಲೆ ಗೋಮೂತ್ರ, ಈಗೆಲ್ಲ ದಾಳಿಂಬ್ರಿ ಬಪ್ಪೆ ಮಾಡಿ ಹೇಳ್ರಿ, ಗೋಮೂತ್ರ ಯೂಸ್ ಮಾಡಿಸ್ತೀವಿ ಜಾಸ್ತಿ. ಹೆಂಗ ನಮ್ಮೂರು ಶಿವನಗೌಡರವರೆಲ್ಲ 23 ದನ ಮಾಡ್ಯಾರ, ಅವರು ಗೋಮೂತ್ರ ಲೆಕ್ಕಕ್ಕೆ ಇದು ಮಾಡ್ತಾರೆ ಸರ್ ಅವ್ರನ್ನ. ಈಗ ತಮ್ಮದು ಒಣಬೇಸದಲ್ಲಿ ತೊಗರಿ ಬೆಳಿತೀವಿ ಅಂತಂದ್ರೆ ಹೇಗೆ ತೊಗರಿ ಇಳುವರಿ ಒಂದೊಂದು ಎಕರೆಗೆ ಎಷ್ಟು ಪಡ್ಕೊಂಡು ಸರ್? ಅದು ಹೊಲದ ಮೇಲೆ ಊರ್ ಗೊಬ್ಬರ ಗಿಬ್ಬರ ಮುಂದ್ರೆ 8-10 ಬರ್ತೈತೆ, ಊರ್ ಗೊಬ್ಬರ ಇಲ್ಲಪ್ಪ ಬಡ್ನೆಲ್ಲ ಅಂದ್ರೆ 3-4 ಕ್ವಿಂಟಲ್ ಬರ್ತೈತೆ, ಇಷ್ಟಂತ ಬರುತ್ತೆ ಸರ್. ಯಾವುದು ತಳಿ ಹಾಕೋದು ನೀವೆಲ್ಲ? ನಾವು ಗುಣೇಳಿ ಅಂತ ಬರ್ತೀರಿ, ಆದ್ರೆ ಅದನ್ನ ಹಾಕ್ತೀವಿ ಸರ್ ನಾವು. ಕೆಂಪು ತೊಗರಿ ಮಿನಿಮಮ್ 4 20 ಕ್ವಿಂಟಲ್ ಬರ್ತದೆ ಸರ್, 5 ಬರ್ತದೆ ಸರ್, 5 ಅಂತೂ ಬಂದೇ ಬರ್ತದೆ ಸರ್. ಹೇಗೆ ತೊಗರಿ ಏನಂತಾವು ಎಲ್ಲ ಟ್ರ್ಯಾಕ್ಟರಿಂದ ಬಿತ್ತನೆ, ಟ್ರ್ಯಾಕ್ಟರಿಂದ ಎಣ್ಣೆ ಹೊಡೆದು? ಎಲ್ಲ ಟ್ರ್ಯಾಕ್ಟರಿಂದ ಬಿತ್ತ ಸರ್, ಎಣ್ಣೆ ಒಂದು ಸ್ವಲ್ಪ ಕೈಲಿ ಹೊಡ್ತೀವಿ ಸರ್, ಟ್ರ್ಯಾಕ್ಟರ್ ಅಡ್ಡಾಡಿದ್ರೆ ಗಿಡ ಬಗ್ಗಿರ ಮಗ್ಗಿ ಉದುರ್ತಾವೆ ಹಂಗಿಂಗ್ ಅಂತಾರೆ, ಗಣ್ಣಿಲ್ಲಿ ಬಿಡ್ತೀವಿ ಸರ್. ಹೇಗೆ ಅನ್ನೋದು ಹೇಗೆ ಈ ವರ್ಷ ಎಷ್ಟು ತೊಗರಿ ಹಾಕಿರಿ, ಆಮೇಲೆ ಸೂರ್ಯಪಾನ ಹಾಕಿದ್ರೆ ಹೇಗೆ ಸರ್? ಹಾಕಿದ್ವಿ ಒಂದು 4 ಒಂದು 8 ಹಾಕಿ ಸರ್, ಒಂದು 4 ಲಾಸ್ ಆಗೈತೆ, ಒಂದು 4 ಒಂದು 30-20 ಕ್ವಿಂಟಲ್ ಆಗ ಸರ್ ಅಲ್ಲಿಂದ. ಈಗ ತೊಗರಿ ಈಗ ಜಸ್ಟ್ ಈಗ ಐತೆ ಸರ್, ಹೂವು ಕಾಯಿ ಆಯ್ತು ಸರ್. ಈಗ ಹಿಂಗಾರು ಬೆಳೆ ಅಂತಂದ್ರೆ ಜೋಳ ಕಡಲೆ ಮಾಡೋದಿಲ್ಲ? ಹ್ಞೂ, ಜೋಳ ಕಡಲೆ ಮಾಡ್ತೀವಿ ಸರ್, ಈ ಸದ್ಯ ನೆಷ್ಟು ಐತಲ್ಲ ಸರ್, ಈ ಸದ್ಯ ಬಿತ್ತದ ಅದು ಮಾಡ್ತೀವಿ, ಜೋಳ ಕಡಲೆ ಹಾಕ್ತೀವಿ ಸರ್. ಅಂದ್ರೆ ಇನ್ನೂ ಬಿತ್ತನೆ ಪ್ರಾರಂಭ ಆಗಿಲ್ಲ? ಇಲ್ಲ ಸರ್, ಆಗಿಲ್ಲ ಸರ್, ಇದು ಮಳಿನ ಏಕೈತಿ ಬಿಡುತ್ತಲ್ಲ ಸರ್, ಇನ್ನೂ ಯಾರೇ ಇಲ್ಲ, ಭೂಮಿ ಯಾರಿಲ್ಲ, ಟ್ಯಾಕ್ಟ್ರ್ ಹೋಗಿಲ್ಲ ಏನಿಲ್ಲ, ಇನ್ನೂ ಹೆಚ್ಚು ಕಮ್ಮಿ ಇಷ್ಟೇ ವರ್ಪಾರ, ಇನ್ನೂ 4-5 ದಿನದ ಬರಲ್ಲ ಸರ್ ಬಿತ್ತಾಕ, ಬರಲ್ಲ ಸರ್. ಜೋಳ ಬಿತ್ತದು ಲೇಟ್ ಆಗಿಬಿಡುತ್ತಲ್ಲ, ಯಾಕಂದ್ರೆ ಅಕ್ಟೋಬರ್ ಮುಗಿಯಕ್ಕೆ ಬಂದು ತಿಂಗಳು 20 ತಾರೀಕು. ಈಗ ದನ ಕರೆದ್ರಿಗೆ ಜೋಳ ಅಂತಾರೆ ಸರ್, ದನ ಕರೆದ್ರೆ ಜೋಳ ಅಂತೂ ಹೆಸರೇ ಎತ್ತಗಲ್ಲ ಸರ್ ಅವರು. ಬೇಕಾದ್ರೆ ಸೊಸೈಟಿಗೆ ಅವು ಜೋಳ ಬರ್ತಾವೆ ಅಂತ ತಗೊಂತಾರೆ, ಇಲ್ಲಾಂದ್ರೆ 1 2 ಅಕ್ಕಿ ಅಂತಾರೆ, ಅದ್ರ ಮೇಲೆ ವರ್ಷ ಬಿಟ್ಟು 2 ವರ್ಷನೂ ಬಂದ್ಬಿಡ್ತಾವೆ ಜೋಳ. ಈಗ ದನ ಕರೆದ್ರಿಗೆ ಬೇಕ್ರಿ ಜೋಳ, ದನ ಕರೆ ಸೊಪ್ಪಿ ಬೇಕಲ್ಲ, ಕೆಲವೊಬ್ಬರಿಗೆ ಬೇಕಾಗಿಲ್ಲರಿ ಜೋಳ, ಸೊಪ್ಪಿನ ಬೇಕಲ್ಲ, ಸ್ವಲ್ಪ ಬರೀ ಕಡ್ಲಿಗೆ ನಿಂತು ಬಿಡ್ತಾರೆ ಸರ್. ಕಡ್ಲಿ ಯಾಕೆ ಜೋಳಕ್ಕಿಂತ ಕಡಲೆ ಲಾಭನಾ? ಜೋಳ ಅಂದ್ರೆ ಸರ್ ಈಗ 2015 ಮಾರಿದಾಗ ಅದು ಲೇಬರ್ಗೆ ಆಗಿಲ್ರಿ, ಅದು ಈ ಕಡ್ಲೆ ಅಂದ್ರೆ 4 ಅಲ್ಲ, ಬಿಳಿ ಜೋಳ 2015 ಈಗೆಲ್ಲ 3,000-4,000 ತನಕ ಧಾರಣೆ ಸಿಗುತ್ತಲ್ಲ ಸರ್, 1500-2,000 ಬಿಟ್ಟಿಂದ ಅದು ಮರದೇ ಇಲ್ಲ ಜೋಳ. ಅಂದ್ರೆ ನೀವೇನು ಹೈಬ್ರಿಡ್ ಜೋಳ ನಂಬರ್ ಜೋಳ ಹಾಕ್ತೀರಾ? ಇಲ್ಲ ಸರ್, ನಾವು ಬಿಳಿ ಜೋಳ ಹಾಕ್ತೀವಿ, ನಂಬರ್ ಜೋಳ ಹಾಕಲ್ಲ, ಬಿಳಿ ಜೋಳ ಹಾಕಲ್ಲ. ಇಲ್ಲಿ ಮಾರ್ಕೆಟ್ನಾಗ ನಿಮ್ಗೆ ಧಾರಣೆ 3,000 ಮೇಲೆ ಯಾವಾಗೂ ಸಿಕ್ಕಿಲ್ಲ? ಯಾವಾಗೂ ಸಿಕ್ಕಿಲ್ಲ ಸರ್, 1,500-2,000 ಲಾಸ್ಟ್. ನಾವೆಲ್ಲ 4 ಕುರಿ 5 ಕುರಿ ಜೋಳ ಬಿತ್ತಿದ್ದು ಸರ್, ಈಗಂತೂ 3-4 ವರ್ಷ ಆಯ್ತು ಜೋಳನ ಹಾಕಲ್ಲ, 2 3 ಹಾಕ್ತೀವಿ. ನಿಮ್ಮ ಮಣಿಪುರ್ತಾಗ ಹಾಕೊಂಡ್ಬಿಡ್ತೀವಿ, ಹಾಕೊಂಡ್ಬಿಡ್ತೀವಿ, ಸೊಪ್ಪಿ ಬೇಕಾದ್ರೆ ತೊಗೊಂತೀವಿ ಸರ್ ಹೊರಗಡೆ, ಇನ್ನು ನಮ್ಮದೊಂದು 2 ರೂಪಾಯಿ ಬಿಡ್ತು ಸಾಕಷ್ಟಕ್ಕೆ. ಈ ಲೇಬರ್ ಸಮಸ್ಯೆಗೆ ಸರ್, ಲೇಬರ್ ಖರ್ಚಿಗೆ ಆಗಲ್ಲ ಜೋಳ ಮಾಡಿದ್ರೆ, ಬರೋರಿಲ್ಲ, ಕೊಯ್ಯರಿಲ್ಲ, ಈಗ ಅದನ್ನ ಮಿಷಿನ್ ಕಟ್ಟಿಂಗ್ ಬಂದ್ರೆ ಜೋಳ ಹಾಕ್ತಾರೆ ನೋಡ್ರಿ, ಅದೊಂದು ಮಿಷಿನ್ ಕಟ್ಟಿಂಗ್ ಬಂದ್ರೆ ಜೋಳ ಹಾಕ್ತಾರೆ ಜನ. ಅಂದ್ರೆ ನೀವು ಜೋಳವನ್ನ ಅದನ್ನ ಎಲ್ಲ ಕೊಯ್ದು ತನಿ ಸೋಸಿ ಮತ್ತೆ ಮಷಿನ್ಗೆ ಹಾಕೋಬೇಕು? ಮಷಿನ್ಗೆ ಹಾಕೋಬೇಕಲ್ಲ, ಅದು ಇಮ್ಲೆಟ್ ಹಂಗ ಡೈರೆಕ್ಟ್ ಹೆಂಗ ತೊಗರಿ ಹೆಂಗ್ ಬಂದೈತೆ ಹಂಗ್ ಬರ್ಬೇಕು ನೋಡ್ರಿ ಸರ್, ಹಂಗ್ ಬಂದ್ರೆ ಮಾಡ್ತಾರೆ ಜೋಳ, ಜೋಳನೂ ಮಾಡ್ತಾರೆ. ಯಾಕಂದ್ರೆ ಜೋಳಕ್ಕೆ ಏನು ಅಂತ ಎಣ್ಣೆ ಹೊಡಿ ಅದನ್ನ ಮಾಡೋ ಇದನ್ನ ಮಾಡೋ ಅಂತ ಏನು ಸಮಸ್ಯೆ ಬರೋದಿಲ್ಲ ಅದಕ್ಕೆಲ್ಲ ಸರ್. ಈಗಿನ ಲೇಬರ್ ಹೆಂಗಂದ್ರೆ ಹೇಳ, ಈಗ ಅವಾಗಿನ ಲೇಬರ್ಗೆ ಈಗ ಲೇಬರ್ ಸಮಸ್ಯೆ ಸರ್. ಈಗ ಮೊದಲು ಮಂದಿ ವಜ್ಜ ಅವಲಂಬದಲ್ರಿ, ಈಗ ಅಗರ್ಬೇಕು ಕೆಲಸ ಜನರಿಗೆ, ಯಾರೇ ಇಲ್ರಿ ಇವತ್ತು ಹಂಗಿದ್ರೆ ಬರ್ತಾರೆ, ಈಗ ವಜ್ಜವಲ್ ಇದ್ರೆ ಯಾರು ಮಾಡಾರಲ್ರಿ. ಹೇಗೆ ಅನಿಸ್ತದ್ರಿ ಪಂಪಾಪತಿಯವರೇ ಒಣಬೇಸಾಯದ ಕೃಷಿ ತಮಗೆ? ಒಣಬೇಸಾಯದಲ್ಲಿ ನಮ್ಗೆ ಚಲೋ ಐತಿ, ಯಾಕಂದ್ರೆ ನೆಮ್ಮದಿ ಐತಿ, ಆಮೇಲೆ ರಿಸ್ಕ್ ಇರಗಲ್ಲ ಅದ್ರಾಗ ಒಣಬೇಸಾಯದಾಗ, ಈ ವಾಣಿಜ್ಯ ಬೆಳೆ ಮಾಡಲಿ ರಿಸ್ಕ್ ಇದಾವೆ. ಹಾಕಿದ ಬಂಡವಾಳ ಬರ್ಬೇಕಂದ್ರೆ ಬರುತ್ತಾನ ಇವಕ್ಕೆ ಇದು ಇರಲ್ಲ ಇರಲ್ಲ ಅದು ಏನ್ರಿ. ಈಗ ಭಾಳ ಅಂದ್ರೆ 1 20 ಬಾನೆ ಮಾಡಲ್ಲ ಅಂದ್ರೆ 20,000 ರೂಪಾಯಿ 1 ಎಕರೆ ಅದು ವರವಲ್ ಬೇಸಾಯ, ಇದು ಹೈಟೆಕ್ ಭಾಳ ಸರ್ ಎಂಟು ಲಕ್ಷ ತನ ಬರ್ತದೆ ಸರ್ ಅದು. ಎಂಟರಿಂದ ಹತ್ತು ಲಕ್ಷ ಏನ್ರಿ ಸರ್ ಇನ್ನು ಹೆಚ್ಚು ಕಮ್ಮಿ? ಅದೇನ್ರಿ ಒಂದು ಈಗ 40 ಎಕರೆ ಅಂದ್ರೆ ಒಂದು 4-5 ಲಕ್ಷ ಖರ್ಚು ಮಾಡ್ತೀವಿ, ಒಂದು 8 ಲಕ್ಷ ರೂಪಾಯಿ ಬೆಳೀತೈತೆ ಸಾಕು ನಮ್ಗೆ, ಒಂದು 3-4 ಲಕ್ಷ ಉಳಿತೀವಿ ಸಾಕು. ಮತ್ತೆ ನಿಮಗೆ ಆರಾಮ 3-4 ತಿಂಗಳು ಏನು ಕೆಲಸ ಇರೋದಿಲ್ಲ? ಕೆಲಸ ಇರೋಲ್ಲ, ಆಮೇಲೆ ಇದಿರ್ತೈತ್ರಿ. ಇದಕ್ಕಂದ್ರೆ ಕೆಲಸ ಇದ್ದಿದ್ದಾರೆ ಇದ್ರಿ. ಹೇಗನಸ ನಿಮಗೆ ತೊಗರಿ ಬೇಸಾಯ ಭಾಳ ಈಜಿ ಆಗೈತಲ್ಲ ಈಗೆಲ್ಲ ಮಷಿನ್ ಬಂದ್ಮೇಲೆ? ಹೌದು ಸರ್, ಈಜಿ ಆಗಿದೆ. ತೊಗರಿ ಬಂದ ಮೇಲೆ ಅಂತೂ ಈಜಿ ಆಗೈತೆ. ಆಮೇಲೆ ರೈತರಿಗೆ ವರ್ಕೌಟ್ ಆಗುತ್ತೆ ಸರ್. ಈಗ ಮೊದಲಿಗೆ ಈಗ ತೊಗರಿ ಮಾಡಿದ್ರಿಂದ ರೈತರಿಗೆ ಅನುಕೂಲ ಆಯ್ತು ಸರ್. ವರ್ಕೌಟ್ ಆಗ್ತೈತೆ. ಈಗ ಯಾಕೆ ಒಂದು 2,000 ಖರ್ಚು ಸರ್, 2,000 ಉಳಿತೈತೆ. ಎಷ್ಟಾಗತ್ತೆ ಖರ್ಚು ಅಂದಾಜು ಒಂದು ತೊಗರಿ ಒಂದು ಎಕರೆಗೆ ಎಲ್ಲ ರಾಶಿ ಮಾಡೋತನ ಖರ್ಚು ಎಷ್ಟಾಗತ್ತೆ ಅಂದಾಜಾಗಿ? ಯಾವ್ರೇ ಸರ್ 50,000. ಅದು ಹಿಂಗ್ರಿ ಸರ್, ಮನೆಯಾಗ ಮಾಡಿದ್ರೆ 20-30,000 ಬರ್ಬೋದು. ಈಗ ಮನೇಲಿ ಮಾಡಿದ್ರೆ 10-20,000 ಜಾಸ್ತಿನೇ ಬರ್ತೈತೆ. ಒಂದು 50,000 ಬರ್ಬೋದು ಸರ್, ಒಂದು 4 ಎಕರೆಗೆ ಸರ್. 4 ಎಕರೆಗೆ 50,000 ಅಂದ್ರೆ ಎಕರೆಗೆ ಒಂದು 10-12,000 ಹಿಡ್ಕೊಳ್ಳ. 10-12,000 ಬರುತ್ತೆ ಸರ್. ಒಂದು 40,000 ಉಳಿಬೋದು ಸರ್. ಅಲ್ಲ ನೀವು ಈಗ ತೊಗರಿಯಲ್ಲಿ ಸಿಂಪರಣೆ ಭಾಳ ಮಾಡ್ತೀರಿ? ಏನಿಲ್ಲ, ಒಂದು 2 ಸಿಂಪರಣೆ ಹೊಡಿತೀರಿ ಅಷ್ಟೇ. 4-5 ಹೊಡಿತೀವಿ ಸರ್. 4-5 ಎಣ್ಣೆ ಹೊಡಿಯಬೇಕು ಸರ್. ಏನು ಸಮಸ್ಯೆ ಬರ ಸರ್? ಹೊಡಿದು ನೀವು ಕಾಯಿ ಕೊರಕ? ಕಾಯಿ ಕೊರಕ ಸರ್. ಹಸಿವು ಕೀಡಿ ಸರ್. ಹೇಗೆ ತೊಗರಿಯನ್ನ ತಾವು ಬೆಳಿತಿರಲ್ಲ, ತೊಗರಿಯನ್ನ ರಾಶಿ ಮಷಿನ್ ಮುಖಾಂತರ ಮಾಡ್ತೀರಿ, ತೊಗರಿ ಒಳ್ಳೆ ಒಂದು ಹೊಟ್ಟು ಅದು ದನಗಳಿಗೆ, ಹೇಗೆ ಅದು ನಿಮಗೆ ಹೊಟ್ಟು ಉಪಯೋಗ ಮಾಡ್ಕೋತೀರಾ ಅಥವಾ ಗೊಬ್ಬರ ಭೂಮಿಗೆ ಹಾಕ್ಬಿಡ್ತೀರಾ? ಯಾಕಂದ್ರೆ ಆಮೇಲೆ ಈಗ ದನ ಕರೆದೇವು ಸರ್ ನಾವು, ಅದನ್ನ ಕೂಡಿ ಹಾಕ್ಬಿಡ್ತೀವಿ. ಕೂಡಿ ಹಾಕಿಂದ ಆಮೇಲೆ ನಮ್ಮ ದನಕ್ಕೆ ಹಾಕಿ ಒಟ್ಟು ಹಾಕಿ ಉಳಿದ್ರೂ ಅದು ಕೊಳತ್ರ ನಾವು ತಿಪ್ಪಿಗೆ ಹಾಕಿ ಮತ್ತೆ ಗೊಬ್ಬರ ಮಾಡ್ತೀವಿ ಸರ್. ಅದನ್ನ ಗೊಬ್ಬರ ಮಾಡ್ತೀವಿ ಸರ್. ಅದನ್ನ ಯಾವುದು ವೇಸ್ಟ್ ಮಾಡಲ್ಲ ಸರ್, ಗೊಬ್ಬರನ ಮಾಡ್ತೀವಿ. ಈಗ ಮಷಿನ್ ಕಟ್ಟಿಂಗ್ ಅಂದಾಗ ತೊಗರಿಯಲ್ಲಿ ಭಾಳಷ್ಟು ಭೂಮಿ ಮೇಲೆ 1-2 ಫೂಟು ಉಳಿದಿರ್ತದೆ. ನಮ್ಮ ಅದು ಬಂದ ಮೇಲೆ ಮಡಿಕೆ ಉಳಿಸ್ಬಿಡ್ತಾರೆ, ಒಳಗಾಗ್ಬಿಡ್ತಾರೆ ಗೊಬ್ಬರ. ಅದು ಆಗ್ಬಿಡ್ತಾರೆ ಟ್ಯಾಕ್ಟರ್, ರೂಟ್ ರೋಡ್ ಹಾಕ್ಸ್ತಾರೆ ಇಲ್ಲ ಟ್ಯಾಕ್ಟರ್ ಮಡಿಕೆ ಹೊಡಿತೀವಿ ಸರ್. ಮಡಿಕೆ ಹೊಡಿತೀವಿ ಸರ್. ಅದೇ ನೀವು ಸುಡೋದು ಅದನ್ನ ಇದನ್ನ ಮಾಡೋದಲ್ಲ? ಏನು ಮಾಡೋದು ಸರ್, ಸುಡೋದು ಪಡೋದಿಲ್ಲ. ಯಾವ್ದಿದ್ರು ತಿಪ್ಪಿಗೆ ಹಾಕ್ತೀವಿ ಸರ್. ತಿಪ್ಪಿಗೆ ಭಾಳಷ್ಟು ಮಂದಿ ನೋಡ್ತಾ ಇದ್ದೀವಿ ಎಲ್ಲ ಗುಂಪಿ ಗುಂಪಿ ಹಾಕಿ ಅಲ್ಲೆಲ್ಲ ಎಲ್ಲರಿ ಅದನ್ನ ಹೊತ್ಕೊಂಡು ಹೋಗೋದು ಹಾಳು ಆಗೋದಿಲ್ಲ ಅಂತೇಳಿ ಅಲ್ಲೇ ಎಲ್ಲ ಒಟ್ಟಿ ಸುಟ್ಬಿಡ್ತೀವಿ. ಇಲ್ಲ ಸರ್, ನಾವು ತಿಪ್ಪಿಗೆ ಹಾಕ್ತೀವಿ, ತಿಪ್ಪಿಗೆ ಹಾಕಿ ಗೊಬ್ಬರ ಮಾಡ್ತೀವಿ. ಹೇಗ್ರಿ ಪಂಪಾಪತಿ ಅವರು, ತಾವು ಒಕ್ಕಲ್ತನ ಮಾಡಾಕತ್ತಿ ಅಂದಾಜು ಒಂದು 20 ವರ್ಷ ಆಗ್ತಾವು, ಹೇಗೆ ನಿಮ್ದು ತಂದೆಯವ್ರದ್ದು ಒಂದು 40-50 ಎಕರೆ ಭೂಮಿ, ನೀವು ಮತ್ತೇನಾದರೂ ಭೂಮಿ ಅಭಿವೃದ್ಧಿ ಮಾಡಿದ್ರಾ ಅಥವಾ ಅಷ್ಟೇ ಇದ್ದದನ್ನು ಮೇಂಟೈನ್ ಮಾಡ್ಕೊ ಸರ್? ಏನು ಮಾಡೋಕ್ಕಾಗಿಲ್ಲ, ಅಷ್ಟೇ ಇದೆ ಸರ್. ಎಷ್ಟು ಹಿರಿಯರು ಮಾಡಿದ್ರೆ ಅಷ್ಟೇ ಐತಿ, ಏನು ಮಾಡೋಕ್ಕಾಗಿಲ್ಲ, ಮಾಡೋಕ್ಕಾಗಿಲ್ಲ ಸರ್. ಯಾಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡೋಕ್ಕಾಗಲ್ಲ ಅಂತೀರಿ? ನೋಡಮ್ರ, ಅದೇನು ದೇವ್ರು ಕೊಟ್ರಿ ಇಲ್ಲ, ಸಾಕ್ರಿ ಇಷ್ಟೇ ಕೊಟ್ರೆ ಸಾಕು, ಹೆಚ್ಚಿನ ಆಸೆ ಹಾಕಿ ಬಿಡ್ಬೇಕು, ಹೆಚ್ಚು ಆಸೆ ಹಾಕ್ಬೇಕೈತೆ ಕೆಲವೊಬ್ಬರು. ಹಾಂ ಸಾಕ್ರಿ, ಇದ್ದದ್ದ ತೃಪ್ತಿ ತಗೋಬೇಕು, ಹೆಚ್ಚಿನ ಆಸೆ ಕೋಬಾರ್ದು ಸರ್. ಹೇಗೆ ನಿಮ್ಮ ಊರಿಂದ ಒಕ್ಕಲ್ತನ ಹಿಂದಿನ ನೋಡಿದ್ರೆ ಈಗ ನೋಡಿದ್ರೆ ಏನಸ್ ಒಕ್ಕಲ್ತನ ನಿಮ್ಮ ಊರಲ್ಲಿ ಗುಡಿಯಾಳದಲ್ಲಿ ಸುಧಾರಣೆ ಆಗಿದೆ ಅಂತೀರಿ? ಮೊದಲಿಗೆ ಈಗ ಭಾರಿ ಇಂಪ್ರೂವ್ಮೆಂಟ್ ಸರ್. ಯಾಕಂದ್ರೆ ಮೊದಲು ಕಷ್ಟ ಇತ್ತು, ಈಗೆಲ್ಲ ಹುಡುಗರು ಶೆಣೆತನಾಗ ಹೊರಗಡೆ ದುಡಿತಾವ ತರ್ತಾವ ಆಗ್ತಾವ, ಇದ್ರಾಗ ಒಕ್ಕಲ್ತನ ಲಾಭ ಲಕ್ಷಣ ಅದು ಇಲ್ಲ, ಹಂಗೆ ಚಂದ ಇರ್ಬೇಕಪ್ಪ ಚಲೋ ಬಾಳೆ ಮಾಡ್ರ ಅಂತ ಸ್ವಲ್ಪ ಜನರಿಗೆ. ಅಂದ್ರೆ ಒಳ್ಳೆ ರೀತಿಯಿಂದ ನಿಮ್ಮ ಊರಲ್ಲಿ ಎಲ್ಲ ರೈತರು ಚಲೋ ಒಕ್ಕಲ್ತನ ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ ಸರ್. ಯಾರು ನಮ್ಮೂರು ಗೌಡ್ರು ಶಿವನಗೌಡ್ರು ನೀವು ಗೊತ್ತಲ್ಲ ಸರ್, ಅವರಂತೂ ಭಾರಿ ಶ್ರಮ ಐತ್ರಿ. ಆಮೇಲೆ ನಮ್ಮೂರು ಸ್ವಾಮಿಯವ್ರು ಅಂತ ಇದಾರೆ, ಅವರು ಶ್ರಮ ಇದ್ದಾರೆ, ಯಾರು ಖಾಲಿ ಇರಲಿಲ್ಲ ಸರ್. ಇಲ್ಲಿ ಅಂದಾಜು 2 ಎಕರೆ ಆಗ್ಬೋದು ದಾಳಂಬ್ರಿ ತೋಟದ ನಿಮ್ಮ ಹಣ್ಣಿನ ಬೆಳೆಗಳನ್ನು ಬೆಳೆಯುವಂಥ ರೈತರದ್ದು ಅಂದಾಜು? ಹೆಚ್ಚು ಕಮ್ಮಿ ಇಲ್ಲಿ ಒಂದು 30 ಎಕರೆ ಇರ್ಬೋದು ಸರ್. ಇಲ್ಲಿ 30 ಎಕರೆ ಇರ್ಬೋದು ಸರ್ ನಮ್ಮೂರಲ್ಲಿ. ಹೇಗೆ ಇಲ್ಲಿ ನೀರಾವರಿ ಅನುಕೂಲತೆಗಳು ಹೇಗೆ, ಅಂತರ್ಜಲ ಮಟ್ಟ ಇದೆಯಾ, ಬೋರ್ ನೀರು ಬೀಳ್ತಿದ್ದಾವ ಅಥವಾ ಹೇಗೆ ಮಾಡ್ತಾ ಇದಾರೆ ಎಲ್ಲರೂ ಸರ್? ಅದೇ ಅವ್ರು ನೀರೇನು ಮೊದಲಿಂದ ಆದರೂ ಅದೇ ನೀರು ಇದ್ದೋ ಇದಾವೆ. ಈಗಂತೂ ಮತ್ತೆ ಮಳೆಗಾಲ ಜಾಸ್ತಿ ಇದೆ, ಈಗಂತೂ ನೀರು ಸಾಕಷ್ಟು ಇದೆ ಸರ್. ನೀರಿಂದ ಏನು ತಿಪ್ಪಲಿಲ್ಲ. ನೀರು ಮಾಡೋರಿಗೆ ಒಬ್ಬೊಬ್ರು ಕೆಲವ್ರು ಮಾಡಲಾರ್ದ್ರೆ ಲೀಜಿಗೆ ಕೊಟ್ಟು ಮಾಡ್ತಾರೆ, ಕೆಲವೊಬ್ರು ಇನ್ನೂ 10 ಎಕರೆ ಬಿಟ್ಟು ಇನ್ನೂ 20 ಎಕರೆ ಮಾಡ್ರೆ ಇದ್ದಾರೆ, ಭೂಮಿ ಸಿಗ್ತಾರೆ ಮಾಡ್ರೆ, ಆಸಕ್ತಿ ಇದ್ದಾರೆ. ಆಸಕ್ತಿ ಇಲ್ದಾರೆ ಬೀಜಿಗೆ ಹಾಕಿ ಇದು ಮಾಡ್ತಾರೆ ಸರ್. ಏನು ಇನ್ನೂ ವಿಚಾರಗಳದವ್ರಿ ಪಂಪಾಪತಿ ಅವರೇ, ತಮ್ಮದು ಮುಂದೆ ಏನು ಇಂಪ್ರೂವ್ಮೆಂಟ್ ಮಾಡಬೇಕು, ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಇದೆಯೋ, ಎಲ್ಲ ಇಷ್ಟೇ ಮಾಡ್ಕೊಂಡ್ರೆ ಸಾಕಂತೀರ ಸರ್? ಇಷ್ಟೇ ಸಾಕು, ಹೆಚ್ಚಿನ ಆಸೆ ಬೇಡ, ಇದೆಷ್ಟೇ ತೃಪ್ತಿ ತಗೊಂಡ್ರೆ ಸಾಕು, ನಮ್ಗೆ ಏನು ಆದಿದೆ ಅಂತಲ್ಲ ಇಷ್ಟದಾಗ ಸಂತೃಪ್ತಿ ಸಿಕ್ಕಿದ್ರೆ ಸಾಕು. ಒಳ್ಳೆಯದು ಪಂಪಾಪತಿ ಅವರು, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ಕೃಷಿ ಅನುಭವಗಳನ್ನು ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ ರೀ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಸ್ಕಿ ತಾಲೂಕಿನ ಗುಡಿಹಾಳ್ ಗ್ರಾಮದ ಪಂಪಾಪತಿಯವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,

ನೈಲಾನ್ ಮೆಷನ್ನು ನೀವು 10 ಫೀಟ್ ಬೈ 10 ಫೀಟು ಸ್ಕ್ವಯರ್ನಲ್ಲಿ ಹಾಸಿಬಿಡಬೇಕು. ಹಾಸಿಬಿಟ್ಟಿದ ತಕ್ಷಣ ಅದರ ಮೇಲೆ 2 ಫೀಟಷ್ಟು ಸ್ಯಾಂಡು, ಈಗ ಫೈನ್ ಸ್ಯಾಂಡ್ ಸಿಗ್ತದೆ ನಿಮಗೆ. ಇದುವರೆಗೆ ಕೊಳವೆ ಬಾವಿಗಳ ಮರುಪೂರ್ಣಗೊಳಿಸುವ ವಿಧಾನ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ರಾಜ್ಕುಮಾರ್ ಹಳದೊಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಕ್ಯಾತನಹಳ್ಳಿಯ ಕೃಷ್ಣಸ್ವಾಮಿ ಅವರ ಪುತ್ರ ಕೆ ಭಾರದ್ವಾಜ್ ಅವರು ಭತ್ತದಲ್ಲಿ ನುವಾಲ್ಗಿಯನ್ನು ಬಳಕೆ ಮಾಡಿಕೊಂಡು ಪರಿಣಾಮವನ್ನು ಕಂಡಿದ್ದಾರೆ. ಅವರ ಅನುಭವ ಹೀಗಿದೆ, ಗಮನಿಸಿಕೊಳ್ಳಿ. ನಾವು ಭತ್ತಕ್ಕೆ ಹೆಸರೇ ಮೆಥಡಲ್ಲಿ ಶ್ರೀ ಪದ್ಧತಿ ಮೆಥಡಲ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ವಿ. ಭತ್ತ ಉದ್ದ ಬೆಳೀತಿರ್ಲಿಲ್ಲ. ಈ ನೋವಾಲ್ಗಿನ 8 ದಿವಸ ಆದ್ಮೇಲೆ ಎಕ್ಸ್ಪ್ಲೇ ಮಾಡಿದಾಗ 14 ದಿವಸದಷ್ಟೊತ್ತಿಗೆ 4-5 ಇಂಚ್ ಬೆಳೆಯಕ್ಕೆ ಶುರು ಆಗುತ್ತೆ. ಉದ್ದ ಬೆಳೆದಷ್ಟು ಏನಾಗುತ್ತೆ, ನೀರ್ ನಿಂತ್ರೆ ಕರಗಲ್ಲ ಸಸಿಗಳು. ಅದಕ್ಕೋಸ್ಕರ ಮೇನ್ ನೋವಾಲ್ಗಿನ ಎಕ್ಸ್ಪ್ಲೇ ಮಾಡಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ನೆಟ್ಟಿ ಮಾಡಿ 1 ತಿಂಗಳಲ್ಲಿ ಗದ್ದೆ ಎಲ್ಲ ಕಪ್ತಿರ್ಕೊಳ್ತು. ನಾವು ಫುಲ್ ಸಾವಯವ ಪದ್ಧತಿನೇ ಮಾಡೋದು, ಯಾವ್ದೋ ಗೊಬ್ಬರಗಳನ್ನ ಹಾಕಲ್ಲ. 180 ದಿವಸದ ಭತ್ತ ಅದು. ಕರೆಕ್ಟ್ ಆಗಿ 80-90 ದಿವಸ ಆದಾಗ ಅನ್ನ ಒಡೆದುಂಡು ಶುರು ಆಗುತ್ತೆ. ಆಗ ಟೈಮಲ್ಲಿ ಒಂದು ಸ್ಪ್ರೇ ಕೊಡ್ತೀವಿ. 1 ಎಕರೆ ಜಡ ರಾಜಮುಡಿ 15-16 ಕ್ವಿಂಟಲ್ ತೆಗಿಯಕ್ಕಾಗಲ್ಲ ಅಂತ ಎಲ್ಲಾ ಕಡೆ ಹೇಳ್ತಾರೆ. ನಮ್ಮ ಫುಲ್ ಸೀಮೆಲ್ಲೆಲ್ಲೂ ಹೇಳ್ತಾರೆ. ಅಂದ್ರೆ ನಮ್ದ್ರಲ್ಲಿ 20-22 ಕ್ವಿಂಟಲ್ ತನಕ ಬಂದಿದೆ. ಅದೇ ಮೇನ್ ಅಂದ್ರೆ ಒಡೆದಿನ ಟೈಮಲ್ಲಿ ಅದು ಪರಾಗಕ್ರಿಯೆ ಎಲ್ಲ ಕ್ಲೀನ್ ಆಗಲಿಕ್ಕೆ ನೋವಾಗಿ ಸ್ಪ್ರೇ ಮಾಡಿದಾಗ ಅದು ಚೆನ್ನಾಗಿ ಹೀಲ್ ಬಂದಿದೆ ಅಂತ ನಮ್ಮ ಒಂದು ಅನಿಸಿಕೆ. 8 ಎಕರೆ ಭತ್ತಕ್ಕೆ ಸಿಂಪರಣೆ ಮಾಡಿದ್ರಿ? 5 ಎಕರೆ ಭತ್ತಕ್ಕೆ ಮಾಡಿದ್ವಿ ಸರ್. 5 ಎಕರೆ ಬಂದಲಿಕ್ಕೆ ನನಗೆ 122 ಕ್ವಿಂಟಲ್ ಭತ್ತ ಆಗಿತ್ತು ಸರ್. ಒಂದು ಬೆಳೆಯಲ್ಲಿ 2 ಸಾರಿ ಮಾತ್ರ? ಎರಡೇ ಸಲ ನಾನು ಮಾಡಿರೋದು. ಕೆಲವರು ಮಾಡ್ಲಿಕ್ಕೆ ಬೇಕು ಅಂತಾರೆ, ಆದ್ರೆ ರಾಜಮುಡಿ ತುಂಬಾ ಉದ್ದ ಬರುತ್ತೆ ಹುಳು. ನಾವು ಮಾಡಿದಷ್ಟು ತುಂಬಾ ಬೆಳೆದ್ರೆ ಬಿದ್ದ್ಬಿಡತ್ತೆ ಮಳೆಗಾಲಿಗೆ, ಅನ್ನೋದಕ್ಕೋಸ್ಕರ ನಾವು ಅದನ್ನ ಎರಡೇ ಸಲ ಸ್ಪ್ರೇ ಮಾಡ್ಲಿಕ್ಕೆ ಇಟ್ಕೊಂಡಿದ್ವಿ. ನೋವಾಲ್ಗಿಯನ್ನ ಇತರ ಬೆಳೆಗಳಿಗೂ, ತರಕಾರಿಗಳಿಗೆ ಅಥವಾ ಹೂವಿನ ಗಿಡಗಳಿಗೆ ಸಿಂಪರಣೆ ಮಾಡಿರುವ ಸಂದರ್ಭಗಳು? ಅಡಕೆ ಗಿಡಗಳ ಮೇಲೆ ಮಾಡಿದೀವಿ. ನಾವು ವರ್ಷಕ್ಕೊಂದು 10,000 ಅಡಕೆ ಸಸಿ ಮಾಡ್ಕೊಳ್ತೀವಿ. ಆ ಅಡಕೆ ಸಸಿಗಳಲ್ಲಿ ಮೊಳಕೆ ಬಂದು ಮೇಲೆ ಕಾಣಕ್ ಶುರು ಆಗುತ್ತೆ. 2 ಎಲೆ ಬಂದಾಗ ಅದು ಸ್ಪ್ರೇ ಮಾಡಿಬಿಟ್ಟು 1 ವಾರ ಬಿಟ್ಟು ಆಮೇಲೆ ಅದನ್ನ ಪ್ಯಾಕೆಟ್ಗಳಿಗೆ ಹಾಕ್ತಿವಿ. ಆ ಗಿಡ ಚೆನ್ನಾಗಿ ಬೇಗ ಡೆವಲಪ್ ಆಗೋ ಇದು ಕಾಣುತ್ತೆ. ನಮ್ದು 1 ವರ್ಷದ ಗಿಡ 1.5-2 ಅಡಿ ತನಕ ಬರುತ್ತೆ. ಆದ್ರೆ ಮಾಮೂಲಿ ನಾವು ಏನೇ ದೊರೆನ್ ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡಿದ್ರು 1.5-2 ಅಡಿ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ದಿಂಡು ದಪ್ಪ ಬೀಳುತ್ತೆ, ಅದು ಒಂದು ಅನುಭವ. ಮತ್ತೆ ಅಡಕೆ ಮರಗಳಲ್ಲಿ ಕಿರ್ಗೆಣ್ ಬೀಳ್ಬೇಕು, ಗೆಣ್ಣು ಜಾಸ್ತಿ ಬೀಳ್ತಾ ಹೋದ್ರೆ ಹೈಟ್ ಆಗ್ತಾ ಹೋಗುತ್ತೆ. ನೋವಾಲ್ಗಿನ ಸ್ಪ್ರೇ ಮಾಡಿದಾಗ ಗಿಡಗಳಲ್ಲಿ ಗೆಣ್ಣು ಸ್ವಲ್ಪ ಬೇಗ ಬೀಳುತ್ತೆ, ಅಡಕೆ ಪಟ್ಟೆಗಳು ಬೇಗ ಬೀಳಕ್ಕೆ ಶುರು ಆಗುತ್ತೆ. ಬಿದ್ದಂಗೆ ಬಿದ್ದಂಗೆ ಗೆಣ್ಣುಗಳು ಸಣ್ಣ ಸಣ್ಣ ಬೀಳತಾ ಹೋಗುತ್ತೆ. ಆ ಗಿರ್ಗೆಣ್ಣು ಬಿದ್ದಾಗ ಈಲ್ಡ್ ಜಾಸ್ತಿ ಬರುತ್ತೆ. ನುವಾಲ್ಗಿಯಿಂದ ಅನುಕೂಲ ಆಗಿದೆ ಅಂತ ಖಚಿತವಾಗಿ ಹೇಳಬಲ್ರಿ ನೀವಲ್ವಾ? ಖಂಡಿತವಾಗ್ಲಿ ಸರ್, 90% ಭಾಗ ಅಲ್ಲ, 100%-100% ಆಗಿ ಆಗಿದೆ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆ ಹೇಳ್ಬೋದಾ ಭಾರದ್ವಾಜ್ ಅವರೇ? 810-58-68-688. ಇನ್ನೊಂದು ಸಾರಿ 810-58-68-688. ಧನ್ಯವಾದ ಭಾರದ್ವಾಜ್ ಅವರೇ. ಭತ್ತದಲ್ಲೂ ನುವಾಲ್ಗಿಯನ್ನು ಉಪಯೋಗಿಸಿಕೊಂಡಿದ್ರಿ, ಅಡಿಕೆ ನರ್ಸರಿಗೆ ಸಣ್ಣ ಸಸಿಗಳಿಗೂ ಉಪಯೋಗಿಸಿಕೊಂಡಿದ್ರಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884-2676-51. ಸಂಖ್ಯೆ ಮತ್ತೊಮ್ಮೆ 8884-2676-51. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಶ್ರಾವಣ ಭಾದ್ರಪದ ಮಾಸ ವರ್ಷ ಋತು, ಜುಲೈ ಸೆಪ್ಟೆಂಬರ್ ಮಧ್ಯೆ ಮಳೆಗಾಲ, ಎಲ್ಲೆಡೆ ಹೊಸ ನೀರು, ನೀರನ್ನು ತಪ್ಪದೆ ಕುದಿಸಿ ಆರಿಸಿ ಕುಡಿಯಬೇಕು.